ನಾಡಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗಿದ್ದು ಕ್ಯಾಸಲ್ ರಾಕ್ 3, ಸಿದ್ದಾಪುರ, ಕದ್ರಾ ತಲಾ 2, ಕೊಲ್ಲೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕರಾವಳಿಯಲ್ಲಿ ಬಿರುಗಾಳಿ ಗಂಟೆಗೆ 45-55 ಕಿಲೋಮೀಟರ್ ವೇಗದಲ್ಲಿ ಬೀಸಲಿರುವ ಕಾರಣ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆ ಜಾರಿಗೆ ಸರ್ಕಾರ ಬದ್ದ, ಮುಖ್ಯಮಂತ್ರಿ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ 18ರಿಂದ ಜಾರಿ, ಲಕ್ಷ್ಮಿ ಹೆಬ್ಬಾಳ್ಕರ್. ರಾಜ್ಯಾದ್ಯಂತ ಸೋಮವಾರದಿಂದ ಕುಷ್ಠರೋಗ ಪತ್ತೆ ಅಭಿಯಾನ. ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಮಾರ್ಗದ ವಂದೇ ಭಾರತ್ ರೈಲು ಸಂಚಾರಕ್ಕೆ ಇದೇ 26ರಂದು ಹಸಿರು ನಿಶಾನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50.59 ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನುಲಿ ಸರಣಿಯಲ್ಲಿ ಜೈವಿಕ ಗೊಬ್ಬರಗಳ ಮಹತ್ವ ಹಾಗೂ ಬಳಕೆ ಕುರಿತು ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಹಸಿರು ಸಿರಿ ರೈತ ಭೂಮಿಯ ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಜೈವಿಕ ಗೊಬ್ಬರಗಳ ಮಹತ್ವ ಹಾಗೂ ಬಳಕೆ. ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಅದರ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಜೈವಿಕ ಗೊಬ್ಬರಗಳು ಕೂಡ ಕೃಷಿಯಲ್ಲಿ ಬಳಕೆಯಲ್ಲಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಈ ರೀತಿ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡುವ ಮೂಲಕ ನಾವು ಪರಿಸರಕ್ಕೂ ಕೂಡ ಒಂದಷ್ಟು ಕೊಡುಗೆಯನ್ನ ನೀಡಬಹುದು ಅನ್ನುವಂಥದ್ದು ಮತ್ತು ಬಹಳ ಪರಿಣಾಮಕಾರಿಯಾಗಿ ಕೃಷಿಯನ್ನ ಮಾಡಬಹುದು ಅನ್ನುವಂಥದ್ದು. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಚ್ ಸಿ ಗಿರೀಶ್ ಅವರು. ಗಿರೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜೈವಿಕ ಗೊಬ್ಬರಗಳ ಬಳಕೆ ಮತ್ತೆ ಅದರ ಮಹತ್ವವನ್ನ ಕುರಿತು ತಾವು ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಈ ಜೈವಿಕ ಗೊಬ್ಬರ ಅಂತ ಅಂದ್ರೆ ಏನು ಅನ್ನೋದ್ರಿಂದ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಪ್ರಾರಂಭವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲಾ ರೈತರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಬೆಳೆಗಳಿಗೆ ಸಾಕಷ್ಟು ಪೋಷಕಾಂಶಗಳನ್ನ ಬಳಸ್ತಾ ಇದ್ದಾರೆ, ಅದರಲ್ಲೂ ರಾಸಾಯನಿಕ ಗೊಬ್ಬರಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಅದೇ ರೀತಿ ಈ ಪೋಷಕಾಂಶಗಳನ್ನ ಒದಗಿಸಲು ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದೇ ಜೈವಿಕ ಗೊಬ್ಬರಗಳು. ಈ ಜೈವಿಕ ಗೊಬ್ಬರಗಳು ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಕೃಷಿ ಸೂಕ್ಷ್ಮ ಜೀವಿಗಳನ್ನು ನಾವು ಪ್ರತ್ಯೇಕಿಸಿ ಅವುಗಳನ್ನು ಬೆಳವಣಿಗೆ ಮಾಡಿ ಅದನ್ನು ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ, ಅದನ್ನು ಅವರು ಬೆಳೆಗಳಿಗೆ ಹಾಕಬಹುದು. ಈ ಜೈವಿಕ ಗೊಬ್ಬರಗಳು ಏನು ಮಾಡ್ತವೆ ಅಂದರೆ ನಮ್ಮ ಮಣ್ಣಿನಲ್ಲಿ ಸೇರಿಕೊಂಡು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳಾದಂಥ ಸಾರಜನಕ, ರಂಜಕ, ಪೊಟ್ಯಾಶ್ ಮುಂತಾದ ಹಲವಾರು ಪೋಷಕಾಂಶಗಳನ್ನು ನಮ್ಮ ಬೆಳೆಗಳಿಗೆ ತಲುಪಿಸೋದ್ರಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಏನೆಲ್ಲ ಉಪಯೋಗಗಳನ್ನು ನಾವು ಈ ಜೈವಿಕ ಗೊಬ್ಬರಗಳಿಂದ ಮಾಡಿಕೊಳ್ಳಬಹುದು? ಈಗ ನೋಡಿ, ನಮ್ಮ ಮಣ್ಣಿನಲ್ಲಿ ಸ್ವಾಭಾವಿಕವಾಗಿ ಹಲವಾರು ರೀತಿಯ ಸೂಕ್ಷ್ಮ ಜೀವಿಗಳು ಇರ್ತವೆ. ಅವುಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗಾಗಿ ಅವುಗಳ ಪ್ರಾಮುಖ್ಯತೆ ಸುಮಾರು ಜನಕ್ಕೆ ಗೊತ್ತಾಗೋದಿಲ್ಲ. ಆದರೆ ಈ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಸ್ವಾಭಾವಿಕವಾಗಿ ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಒದಗಿಸುವ ಜೊತೆಗೆ ಆ ಒಂದು ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳನ್ನು ನಿಯಂತ್ರಿಸುವಲ್ಲಿ ಅಥವಾ ಬೆಳೆಗಳಿಗೆ ಬರ್ತಕ್ಕಂಥ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಹಾಗೂ ಬೆಳೆಗಳ ಬೆಳವಣಿಗೆಗೆ ಕೆಲವೊಂದು ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ, ವೃದ್ಧಿಕಾರಕಗಳನ್ನ ಸಹ ಉತ್ಪಾದನೆ ಮಾಡಿ ವಿವಿಧ ರೀತಿಯಲ್ಲಿ ನಮ್ಮ ಬೆಳೆಗಳಿಗೆ ಒಂದು ಉತ್ತೇಜನ ನೀಡ್ತಾ ಬರ್ತಾ ಇದ್ದಾವೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ತಿಳಿದಿರೋ ಹಾಗೆ ಅತಿ ಹೆಚ್ಚಿನ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆಯಿಂದಾಗಿ ನಮ್ಮ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯ ಕಡಿಮೆ ಆಗ್ತಾ ಬರ್ತಿರೋ ಈ ಒಂದು ಸಂದರ್ಭದಲ್ಲಿ ನಮಗೆ ನಮ್ಮ ಮಣ್ಣಿನ ಒಂದು ಸಾಮರ್ಥ್ಯ, ಆರೋಗ್ಯ, ಅದರ ಫಲವತ್ತತೆನ ಕಾಪಾಡಿಕೊಳ್ಳೋದಕ್ಕಾಗಿ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಜೀವಿಗಳ ಸಂಖ್ಯೆಯನ್ನು ವೃದ್ಧಿ ಮಾಡೋದಕ್ಕೋಸ್ಕರ ಈ ಒಂದು ಸಾವಯವ ಅಂಶಗಳ ಬಳಕೆ ಇರ್ಬೋದು ಅಥವಾ ಜೈವಿಕ ಗೊಬ್ಬರಗಳ ಬಳಕೆಯಿಂದ ಇದು ಒಂದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ರಾಸಾಯನಿಕ ಗೊಬ್ಬರಗಳು ಏನಿದ್ದಾವೋ ಅಷ್ಟೇ ಪರಿಣಾಮಕಾರಿಯಾಗಿ ಪೋಷಕಾಂಶಗಳನ್ನು ಈ ಗೊಬ್ಬರಗಳು ಕೂಡ ಒದಗಿಸುತ್ತೆ. ಹೌದು, ಖಂಡಿತವಾಗಿ. ಈಗ ಕೆಲವೊಂದು ಏನಾಗುತ್ತೆ, ನಾವು ಬಳಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಏನಿದೆ ಅದು ಹೆಚ್ಚಾಗಿದ್ರು ಸಹ ಅದನ್ನು ನಾವು ಎಫಿಷಿಯನ್ಸಿ ಅಂತ ಹೇಳ್ತೀವಿ. ಅದು ಈ ಸಾರಜನಕ ಫರ್ಟಿಲೈಸರ್ ಅಂತ ಏನು ಹೇಳ್ತೀವ, ನೈಟ್ರೋಜಿನಸ್ ಫರ್ಟಿಲೈಸರ್, ಅದರಲ್ಲಿ ತುಂಬ ಕಡಿಮೆ ಇರುತ್ತೆ. ಹಾಗೆ ರಂಜಕದಲ್ಲಿ ನಾವು ಹಾಕ್ತಕ್ಕಂಥ ಎಷ್ಟೋ ಪ್ರಮಾಣದ ರಂಜಕ ಬೆಳೆಗಳಿಗೆ ಸರಿಯಾಗಿ ಸಿಗೋದಿಲ್ಲ, ಅದು ಭೂಮಿನಲ್ಲಿ ಸ್ಥಿರೀಕರಣಗೊಂಡ್ಬಿಡುತ್ತೆ, ಅಂದರೆ ಫಿಕ್ಸೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಸೂಕ್ಷ್ಮ ಜೀವಿಗಳು ಸಹ ನಮ್ಮ ರಾಸಾಯನಿಕ ಗೊಬ್ಬರಗಳಷ್ಟೇ ಎಫೆಕ್ಟಿವ್ ಆಗಿ ಪೋಷಕಾಂಶಗಳನ್ನ ಒದಗಿಸುವಲ್ಲಿ ಕೆಲಸ ಮಾಡ್ತವೆ ನಮ್ಮ ಮಣ್ಣಿನಲ್ಲಿ. ಈ ಜೈವಿಕ ಗೊಬ್ಬರಗಳಲ್ಲಿ ಎಷ್ಟು ವಿಧಗಳನ್ನು ನಾವು ನೋಡಬಹುದು? ಈಗ ಜೈವಿಕ ಗೊಬ್ಬರಗಳಲ್ಲಿ ನಾವು ಬಳಸ್ತಕ್ಕಂಥ ಪೋಷಕಾಂಶಗಳಿಗೆ ಅನುಗುಣವಾಗಿ ಸಾರಜನಕವನ್ನು ಒದಗಿಸ್ತಕ್ಕಂಥ ಜೈವಿಕ ಗೊಬ್ಬರಗಳು ಮತ್ತೆ ರಂಜಕ ಅಂದ್ರೆ ನಾವು ಫಾಸ್ಫರಸ್ ಅಂತ ಏನ್ ಹೇಳ್ತೀವಿ, ಆ ರಂಜಕವನ್ನು ಕರಗಿಸ್ತಕ್ಕಂಥ ಜೈವಿಕ ಗೊಬ್ಬರಗಳು ಅಂತ ಎರಡನೇದು. ಮೂರನೇದಾಗಿ ಇತ್ತೀಚಿನ ದಿನಗಳಲ್ಲಿ ಪೊಟ್ಯಾಶ್ ಸಾಲ್ಯುಬಲೈಸರ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಪೊಟ್ಯಾಶ್ ಅನ್ನು ಕರಗಿಸ್ತಕ್ಕಂಥ ಒಂದು ಜೈವಿಕ ಗೊಬ್ಬರಗಳಿದ್ದಾವೆ. ಅದೇ ರೀತಿ ನಮ್ಮ ಬೆಳೆಗಳಿಗೆ ವೃದ್ಧಿ ಮಾಡ್ತಕ್ಕಂಥ ಜೈವಿಕ ಗೊಬ್ಬರಗಳಂದ್ರೆ PGPR ಅಂತ ಹೇಳ್ತೀವಿ ನಾವು ಅದನ್ನು, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅದೇ ರೀತಿ ಜೈವಿಕ ನಿಯಂತ್ರಕಗಳು ಅಂದರೆ ಬಯಾಲಜಿಕಲ್ ಕಂಟ್ರೋಲ್ ಅಂತ, ಈ ರೀತಿ ಐದು ವಿವಿಧ ರೀತಿಯ ಜೈವಿಕ ಗೊಬ್ಬರಗಳು ಇತ್ತೀಚಿನ ದಿನಗಳಲ್ಲಿ ನಾವು ಬಳಕೆಯಲ್ಲಿದ್ದಾವೆ. ಇವುಗಳ ಬಗ್ಗೆ ಹೇಳ್ತಾ ಹೋದ್ರೆ ಮೊದಲನೇದಾಗಿ ಸಾರಜನಕವನ್ನು ಒದಗಿಸ್ತಕ್ಕಂಥ ಜೈವಿಕ ಗೊಬ್ಬರಗಳಲ್ಲಿ ಅಂದರೆ ನಾವು ನೈಟ್ರೋಜನ್ ಫಿಕ್ಸಿಂಗ್ ಅಂತ ಹೇಳ್ತೀವಿ, ಅದರಲ್ಲಿ ರೈಸೋಬಿಯಂ ಅನ್ನೋದು ತುಂಬ ಪ್ರಮುಖವಾದಂಥ ಒಂದು ಜೈವಿಕ ಗೊಬ್ಬರ. ಈ ರೈಸೋಬಿಯಂ ಸಾಮಾನ್ಯವಾಗಿ ತಾವೆಲ್ಲ ನೋಡಿರಬಹುದು, ಈ ದ್ವಿದಳ ಧಾನ್ಯಗಳಲ್ಲಿ ಬೇರುಗಳಲ್ಲಿ ಗಂಟುಗಳು ನೋಡ್ತೀವಲ್ಲ, ಆ ಗಂಟುಗಳನ್ನ ಉಂಟು ಮಾಡತಕ್ಕಂಥ ಜೀವಿಗಳು ಇವು. ಈ ದ್ವಿದಳ ಧಾನ್ಯಗಳು ಬೆಳೆಕಾಳು ಬೆಳೆಗಳಾದಂಥ ತೊಗರಿ, ಅಳಸಂದೆ ಇರ್ಬೋದು, ಆಗಿರ್ಬೋದು ಚಿಕ್ಪಿ ಅಂದ್ರೆ ನಮ್ಮ ಕಡಲೆ ಇರ್ಬೋದು, ಈ ರೀತಿಯ ಬೆಳೆಗಳಲ್ಲಿ ಬೇರುಗಳಲ್ಲಿ ಸೇರಿ ಅದರ ಬೇರು ಗಂಟುಗಳನ್ನ ಉಂಟು ಮಾಡಿ ಅದರಲ್ಲಿ ವಾಸ ಮಾಡಿ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಸ್ಥಿರೀಕರಿಸಿ ನಮ್ಮ ಬೆಳೆಗಳಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡ್ತವೆ. ಇದನ್ನು ನಾವು ನೈಟ್ರೋಜನ್ ಫಿಕ್ಸರ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ರೀತಿಯ ಸಾರಜನಕ ಸ್ಥಿರೀಕರಿಸ್ತಕ್ಕಂಥದ್ದಂದ್ರೆ ಅಜಿಟೋಬ್ಯಾಕ್ಟರ್ ಅಂತ. ಅಜಿಟೋಬ್ಯಾಕ್ಟರ್ ಅದು ಒಂದು ಜೀವಾಣು, ದುಂಡಾಣು ಅಂತ ಹೇಳ್ತೀವಿ, ಅಂದ್ರೆ ಬ್ಯಾಕ್ಟೀರಿಯಾ. ಅದು ಮಣ್ಣಿನಲ್ಲಿ ಸೇರ್ಕೊಂಡು ಮಣ್ಣಿನಲ್ಲಿ ಒಂದು ಸಾರಜನಕವನ್ನ ಸ್ಥಿರೀಕರಿಸಿ ಅಂದ್ರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಸ್ಥಿರೀಕರಿಸಿ ನಮ್ಮ ಬೆಳೆಗಳಿಗೆ ಕೊಡ್ತಕ್ಕಂಥದ್ದು. ಅದೇ ರೀತಿ ಅಜೋಸ್ಪೈರಿಲಮ್ ಅಂತ ಒಂದು, ಅದು ಒಂದು ಪ್ರಭೇದ, ಈ ದುಂಡಾಣಿನ ಪ್ರಭೇದ. ಸೊ ಈ ನಮ್ಮ ಏನು ಏಕದಳ ಬೆಳೆಗಳಿದಾವಲ್ಲ, ರಾಗಿ ಇರ್ಬೋದು ಅಥವಾ ಜೋಳ ಇರ್ಬೋದು, ಭತ್ತ ಮತ್ತೆ ಮೆಕ್ಕೆಜೋಳ, ಗೋಧಿ, ಈ ತರ ಬೆಳೆಗಳಲ್ಲಿ ಅವುಗಳ ಬೇರುಗಳ ಸಂದಿನಲ್ಲಿ ಅದು ಬೆಳವಣಿಗೆ ಮಾಡಿ ಅದರಲ್ಲಿ ಸಾರಜನಕವನ್ನು ಸ್ಥಿರೀಕರಿಸಿ ಆ ಬೆಳೆಗಳಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡ್ತವೆ. ಈ ಮೂರು ಬಹುಮುಖ್ಯವಾದಂಥ ಸಾರಜನಕವನ್ನು ಸ್ಥಿರೀಕರಿಸ್ತಕ್ಕಂಥ ಜೈವಿಕ ಗೊಬ್ಬರಗಳು. ಇದ್ರ ಜೊತೆಗೆ ನಮ್ಮ ಭತ್ತದಲ್ಲಿ ಅಂದ್ರೆ ನಿಂತ ನೀರಿನಲ್ಲಿ ಬೆಳೆತಕ್ಕಂತ ಹಸಿರು ನೀಲಿ ಪಾಚಿ ಅಂತ ಹೇಳ್ತೀವಿ, ಮತ್ತೆ ಅಜೋಲಾ ಅಂತ ಹೇಳ್ತೀವಿ. ಸೊ ಇದು ಎರಡು ಪ್ರಮುಖವಾಗಿ ಭತ್ತ ಬೆಳೆತಕ್ಕಂತ ಪ್ರದೇಶದಲ್ಲಿ ಸಾರಜನಕವನ್ನ ಸ್ಥಿರೀಕರಿಸತಕ್ಕಂತ ಎರಡು ಪ್ರಮುಖವಾದಂತಹ ಜೈವಿಕ ಗೊಬ್ಬರಗಳಿದಾವೆ. ಒಟ್ಟು ಐದು ರೀತಿಯ ಸಾರಜನಕವನ್ನ ಸ್ಥಿರೀಕರಿಸತಕ್ಕಂತ ಜೈವಿಕ ಗೊಬ್ಬರಗಳು ಸದ್ಯ ನಮ್ಮಲ್ಲಿ ಬಳಕೆಯಲ್ಲಿ ಇದಾವೆ. ಸೊ ನಾನು ಅವಾಗಲೇ ಹೇಳಿದಾಗೆ ಈ ರೈಸೋಬಿಯಂ ಅನ್ನೋದು ಈ ದ್ವಿದಳ ಧಾನ್ಯಗಳಕ್ಕೆ ಬಳಸ್ತಕ್ಕಂಥದ್ದು, ಅಜಿಟೋಬ್ಯಾಕ್ಟರ್ ಅನ್ನೋದು ಎಲ್ಲಾ ರೀತಿಯ ಬೆಳೆಗಳಿಗೂ ಸಹ ಅದನ್ನ ನಾವು ಉಪಯೋಗಿಸ್ಕೋಬಹುದು, ಮತ್ತೆ ಅಜೋಸ್ಪೈರಿಲಮ್ ಅನ್ನೋದೇನಿದೆ ಏಕದಳ ಬೆಳೆಗಳಾದಂತಹ ರಾಗಿ, ಭತ್ತ, ಜೋಳ, ಮುಸ್ಕಿನ್ ಜೋಳ ಈ ಬೆಳೆಗಳಿಗೆ ಉಪಯೋಗಿಸ್ಕೋಬಹುದು. ಮತ್ತೆ ಅಜೋಲಾ ಮತ್ತೆ ಹಸಿರು ನೀಲಿ ಪಾಚಿಯನ್ನ ಭತ್ತದ ಬೆಳೆಗಳಿಗೆ ನಾವು ಉಪಯೋಗಿಸ್ಕೋಬಹುದು. ಇದನ್ನ ಹೀಗೆ ಈ ಸಾರಜನಕ ಎಲ್ಲಿ ನಮಗೆ ಅಗತ್ಯ ಇರುತ್ತೋ ಅಂತ ಭಾಗದಲ್ಲಿ ಈ ಸಾರಜನಕವನ್ನ ಸ್ಥಿರೀಕರಣ ಮಾಡತಕ್ಕಂತಹ ಈ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬಳಕೆಯನ್ನ ಮಾಡಬಹುದು. ಹಾಗೆ ರಂಜಕವನ್ನು ಕೂಡ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರ ಹೇಳಿ. ಈಗ ಎರಡನೇ ಪೋಷಕಾಂಶ, ಬಹುಮುಖ್ಯ ಪೋಷಕಾಂಶ ಅಂದ್ರೆ ಸಾರಜನಕ ಬಿಟ್ರೆ ನೆಕ್ಸ್ಟ್ ರಂಜಕ. ಈ ರಂಜಕದ ಒಂದು ವಿಷಯ ತಗೊಂಡ್ರೆ ಮಣ್ಣಿನಲ್ಲಿ, ನಮ್ಮ ಭಾರತದ ಮಣ್ಣಿನಲ್ಲಿ ರಂಜಕದ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ. ಆದ್ರೆ ನಮ್ಮ ಮಣ್ಣಿನ ರಸಸಾರದ ಅನುಗುಣವಾಗಿ ಇದರ ಲಭ್ಯತೆ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅದರ ರಸಸಾರ ಜಾಸ್ತಿ ಆದರೆ ಅಥವಾ ಕಡಿಮೆ ಆದಾಗ ಏನಾಗುತ್ತೆ, ಆ ಮಣ್ಣಿನಲ್ಲಿ ಆ ರಂಜಕದ ಪ್ರಮಾಣ ಇದ್ರೂ ಸಹ ಅದು ನಮ್ಮ ಬೆಳೆಗಳಿಗೆ ಸಿಗ್ತಕ್ಕಂಥ ರೂಪದಲ್ಲಿ ಇರೋದಿಲ್ಲ. ಹಾಗಾಗಿ ಆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ರಂಜಕವನ್ನ ಕರಗಿಸ್ತಕ್ಕಂಥ ಕೆಲಸ ಈ ನಮ್ಮ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಮಾಡ್ತಾ ಇರ್ತವೆ. ಸೊ ಈಗ ನಾವು ರಂಜಕ ಕರಗಿಸುವಂತಹ ಏನು ಸೂಕ್ಷ್ಮ ಜೀವಿಗಳನ್ನ ನಾವು ಹೇಳ್ತೀವಿ, ಬ್ಯಾಸಿಲಸ್ ಇರ್ಬೋದು, ಅಜೋಸ್ಪೈರಮ್, ಆಸ್ಪರ್ಜಿಲಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಕೆಲವೊಂದು ಶಿಲೀಂಧ್ರ ಅದು. ಸೊ ಇದೆಲ್ಲ ಏನು ಜೀವಿಗಳು ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಕರಗದ ರಂಜಕವನ್ನ ಕರಗಿಸಿ ನಮ್ಮ ಬೆಳೆಗಳಿಗೆ ಒದಗಿಸ್ತಕ್ಕಂಥ ಕೆಲಸ ಮಾಡ್ತವೆ. ಅದೇ ರೀತಿ ಮೈಕೋರೈಸಾ ಅಂತ ಒಂದು ಜೀವಿ, ಅದು ಸಹ ಶಿಲೀಂಧ್ರ. ಸೊ ಇದು ತುಂಬಾ ಎಲ್ಲಾ ಹೆಚ್ಚಿನ ಬೆಳೆಗಳಿಗೆ ಇದನ್ನು ಉಪಯೋಗಿಸ್ತಿದ್ದೀವಿ ನಾವು, ಮೈಕೋರೈಸಾ ಅಂತ. ಸೊ ಈ ಮೂರು ಜೀವಿಗಳು ಸಹ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ರಂಜಕನ ನಮ್ಮ ಬೆಳೆಗಳಿಗೆ ಕರಗಿಸಿ ಒದಗಿಸ್ತಕ್ಕಂಥ ಕೆಲಸ ಮಾಡ್ತವೆ. ಇದನ್ನ ನಾವು ಎಲ್ಲಾ ರೀತಿಯ ಬೆಳೆಗಳಿಗೂ ಸಹ ಉಪಯೋಗಿಸ್ಕೋಬಹುದು. ನಾವು ಏಕದಳ, ದ್ವಿದಳ ಮತ್ತೆ ಹಣ್ಣಿನ ಮರಬಹುದು, ತರಕಾರಿ ಬೆಳೆಗಳಿಗೆ, ಎಲ್ಲಾ ರೀತಿಯ ಬೆಳೆಗಳಿಗೂ ಸಹ ಈ ಒಂದು ರಂಜಕ ಕರಗಿಸುವಂತ ಜೀವಿಗಳನ್ನು ಉಪಯೋಗಿಸ್ಕೋಬಹುದು. ಇನ್ನು ಬೆಳೆ ವರ್ಧಕಗಳು ಅಂತ ನಾವು ಏನ್ ಹೇಳ್ತೀವಿ, ಹಾರ್ಮೋನ್ ಅನ್ನು ಉತ್ಪಾದಿಸ್ತಕ್ಕಂಥ ಕೆಲವೊಂದು ಜೀವಿಗಳಿದಾವೆ. ಈಗ ನಾನು ಅವಾಗಲೇ ಹೇಳಿದೆ ಅಜಿಟೋಬ್ಯಾಕ್ಟರ್ ಅಂತ ಹೇಳಿದೆ, ಸೂಡೋಮೋನಾಸ್ ಅಂತ ಒಂದು ಜೀವಿ ಇದೆ, ಹಾಗೆ ಅಜೋಸ್ಪೈರಿಲಮ್ ಅಂತ ಒಂದು ಜೀವಿ, ಟ್ರೈಕೋಡರ್ಮಾನ್. ಸೊ ಇವೆಲ್ಲ ಏನಂದ್ರೆ ನಮ್ಮ ಬೆಳೆಗಳಿಗೆ ಬೇಕಾಗಿರತಂತ ಕೆಲವೊಂದು ಪ್ರಚೋದಕಗಳನ್ನ ಉತ್ಪಾದನೆ ಮಾಡಿ, ಜಿಬ್ಬರ್ಲಿಕ್ ಆಸಿಡ್ ಅಂತ ಹೇಳ್ತೀವಿ, ಸೈಟೋಕೈನಿನ್. ಸೊ ಈ ರೀತಿಯ ಕೆಲವೊಂದು ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡಿ ನಮ್ಮ ಬೆಳೆಯ ಬೆಳವಣಿಗೆಗಳನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತವೆ. ಸೊ ಇದು ಒಂದು ವರ್ಗದ ಜೈವಿಕ ಗೊಬ್ಬರಗಳು. ಇನ್ನು ನಾವು ಜೈವಿಕ ಹತೋಟಿಗೆ ಬಂದ್ರೆ ಅಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಅಂತ ಏನ್ ಹೇಳ್ತೀವಿ. ಸೊ ಇಲ್ಲಿ ನಮ್ಮ ಬೆಳೆಗಳಿಗೆ ಉಂಟು ಮಾಡ್ತಕ್ಕಂಥ ರೋಗಗಳಿರ್ಬೋದು ಅಥವಾ ಬರ್ತಕ್ಕಂಥ ಪೀಡೆಗಳು ಅಂದ್ರೆ ಕೀಟಗಳಿರ್ಬೋದು, ಇವುಗಳನ್ನು ಸಹ ಹತೋಟಿ ಮಾಡ್ತಕ್ಕಂಥ ಕೆಲವೊಂದು ಜೀವಿಗಳು ನಾವು ಜೈವಿಕ ಗೊಬ್ಬರಗಳಾಗಿ ಉಪಯೋಗಿಸ್ಕೋಬಹುದು. ಉದಾಹರಣೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸೊ ಇವೆರಡು ತುಂಬಾ ಪ್ರಮುಖವಾಗಿ ಮತ್ತು ಹೆಚ್ಚು ಪ್ರಚಲಿತವಾಗಿ ಉಪಯೋಗದಲ್ಲಿರ್ತಕ್ಕಂಥ ಎರಡು ಜೈವಿಕ ನಿಯಂತ್ರಣಗಳು ನಮ್ಮಲ್ಲಿ ಬರ್ತಕ್ಕಂಥ ಮಣ್ಣಿನಿಂದ ಹರಡತಕ್ಕಂಥ ರೋಗಗಳಿಗೆ ಈ ಒಂದು ಜೀವಿಗಳನ್ನ ನಾವು ಉಪಯೋಗಿಸ್ಕೋಬಹುದು. ಈಗ ಮಣ್ಣಿನಿಂದ ಬರ್ತಕ್ಕಂಥ ಸೊರಗು ರೋಗ ಇರ್ಬೋದು, ವಿಲ್ಟ್ ಅಂತ ಹೇಳ್ತೀವಿ, ಮತ್ತೆ ರಾಟಿಂಗ್, ಕೊಳೆ ರೋಗಗಳು. ಸೊ ಈ ರೀತಿ ಬರ್ತಕ್ಕಂಥ ರೋಗಗಳನ್ನ ಹತೋಟಿ ಮಾಡೋದಕ್ಕೆ ಈ ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ನಾವು ಉಪಯೋಗಿಸ್ಕೋಬಹುದು. ಅದೇ ರೀತಿ ಈಗ ತಾವೆಲ್ಲ ನೋಡಿರ್ಬೋದು ಬಿಟಿ ಅಂದ್ರೆ ಬಿಟಿ ಕಾಟನ್ ಅಂದ್ರೆ ಹೇಳ್ತೀವಲ್ಲ, ಈ ಅದು ಆಕ್ಚುಲಿ ಬ್ಯಾಸಿಲಸ್ ತುರಂಜೆನ್ಸ್ ಅಂತ ಒಂದು ಜೀವಿ. ಅದನ್ನ ಆ ಜೀವಿಯನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಕಾಯಿ ಕೊರಕ ಹುಳುಗಳಿರ್ಬೋದು ಈ ತರ ಒಂದು ಪೀಡೆಗಳನ್ನ ನಾವು ಜೀವಿಗಳನ್ನ ಉಪಯೋಗಿಸ್ಕೊಂಡು ಹತೋಟಿ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ NPV ವೈರಸ್ ಬಂದಿದೆ, ನಂಜಾಣುಗಳು, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಬೆಳೆಗಳಿಗೆ ಬರ್ತಕ್ಕಂಥ ಪೀಡೆಗಳನ್ನ ಸಹ ಹತೋಟಿ ಮಾಡಬಹುದು. ಸೊ ಇದಿಷ್ಟು ವಿವಿಧ ರೀತಿಯ ನಮ್ಮ ಜೈವಿಕ ಗೊಬ್ಬರಗಳು, ಬಳಕೆಯಲ್ಲಿ ಇರತಕ್ಕಂಥ ಜೈವಿಕ ಗೊಬ್ಬರಗಳು ಮತ್ತು ತುಂಬಾ ಪರಿಣಾಮಕಾರಿಯಾದಂತಹ ಜೈವಿಕ ಗೊಬ್ಬರಗಳು. ಈ ನಮ್ಮ ಗಿಡಗಳಿಗೆ ಅಗತ್ಯ ಇರತಕ್ಕಂಥ ಪೊಟ್ಯಾಷನ್ನು ಕೂಡ ಈ ಸೂಕ್ಷ್ಮಾಣು ಜೀವಿಗಳಿಂದ ಪಡಿಬಹುದು ಅಂತ ಹೇಳಿದ್ರಿ, ಅದನ್ನ ಹೇಗೆ ಪಡೆಯುವ? ಹೌದು, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಮ ಬೆಳೆಗಳಿಗೆ ಬೇಕಾಗಿಂತ NPK ಅಂತ ನಾವೇನು ರಸಗೊಬ್ಬರಗಳು ಸಿಗ್ತಾ ಇದೆ, ಅದೇ ಮಾದರಿಯಲ್ಲಿ ನಮ್ಮ ಜೈವಿಕ ಗೊಬ್ಬರಗಳು ಸಹ ಸಾರಜನಕವನ್ನ ಸ್ಥಿರೀಕರಿಸ್ತಕ್ಕಂಥ ಮತ್ತೆ ರಂಜಕವನ್ನ ಕರಗಿಸ್ತಕ್ಕಂಥ ಮತ್ತೆ ಇತ್ತೀಚಿನಗಳಲ್ಲಿ ಪೊಟ್ಯಾಷನ್ ಸಹ ಕರಗಿಸ್ತಕ್ಕಂಥ ಕೆಲವೊಂದು ಜೀವಿಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಗುರುತಿಸಿ ಅದನ್ನ ಮಿಶ್ರಣ ಮಾಡಿ, ಅಂದ್ರೆ ಯಾವ ರೀತಿ ನಾವು NPK ಫರ್ಟಿಲೈಸರ್ ಕೊಡ್ತೀವಲ್ಲ, ರಸಗೊಬ್ಬರನ ಕೊಡ್ತೀವಲ್ಲ, ಅದೇ ರೀತಿ ಈ ಮೂರು ಜೀವಿಗಳನ್ನ ಒಟ್ಟಾಗಿ ಮಿಶ್ರಣ ಮಾಡಿ ಅದನ್ನ ನಾವು ಕನ್ಸಾರ್ಷಿಯ ಅಂತ ಹೇಳ್ತೀವಿ. ಸೊ ಅದನ್ನ ಈ ಕೆಲವೊಂದು ಈಗ ಸೂಡಮೊನಾಸ್ ಅಂತ ಹೇಳ್ತೀವಲ್ಲ, ಅದರ ಬೇರೆ ಬೇರೆ ಪ್ರಭೇದಗಳು ಈ ಒಂದು ಪೊಟ್ಯಾಶ್ನ ಕರಗಿಸ್ತಕ್ಕಂತ ಒಂದು ಪರಿಣಿತಿಯನ್ನು ಹೊಂದಿರತಕ್ಕಂತ ಜೀವಿಗಳಿದಾವೆ. ಆ ಜೀವಿಗಳನ್ನ ಈ ಸಾರಜನಕ ಮತ್ತೆ ರಂಜಕನವನ್ನ ದೊರಕಿಸ್ತಕ್ಕಂತ ಜೀವಿಗಳ ಜೊತೆ ಮಿಶ್ರಣ ಮಾಡಿ NPK ಬಯೋಫರ್ಟಿಲೈಸರ್ ಅಂತ ಇತ್ತೀಚಿನ ದಿನಗಳಲ್ಲಿ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈ ಒಂದು ಏನ್ ಹೇಳಿದ್ರು ತಾವು ಜೈವಿಕ ಗೊಬ್ಬರಗಳು ಅಂತ ಹೇಳಿ, ಇವುಗಳ ಬಳಕೆಯನ್ನ ಮಾಡ್ತಕ್ಕಂಥದ್ದು ಹೇಗೆ? ಈಗ ನಾವು ನಮ್ಮ ಮಣ್ಣಿನಲ್ಲಿ ನಾನು ಅವಾಗಲೇ ಹೇಳಿದೆ ಸ್ವಾಭಾವಿಕವಾಗಿ ಸುಮಾರು ಜೀವಿಗಳಿರ್ತವೆ, ಆದರೆ ಅವುಗಳ ಸಂಖ್ಯೆ ವೃದ್ಧಿಯಾದಷ್ಟು ಅವುಗಳ ಎಫೆಕ್ಟ್ ಅಂದ್ರೆ ಪರಿಣಾಮ ನಮ್ಮ ಬೆಳೆಗಳಿಗೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಜೀವಿಗಳನ್ನ ಮಣ್ಣಿಗೆ ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ಅವುಗಳನ್ನ ವೃದ್ಧಿಯಾಗೋ ತರ ನೋಡಿಕೊಂಡಾಗ ನಮ್ಮ ಬೆಳೆಗಳಿಗೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಪೋಷಕಾಂಶಗಳು ಸಿಗ್ತಾ ಹೋಗ್ತವೆ. ಇದನ್ನ ನಾವು ನಮ್ಮ ಭೂಮಿಗೆ ಹಾಕೋದಕ್ಕೆ 3-4 ವಿಧಗಳಿದ್ದಾವೆ. ಮೊದಲನೇದಾಗಿ ಮತ್ತು ಹೆಚ್ಚು ಪ್ರಚಲಿತವಾಗಿರತಕ್ಕಂಥ ವಿಧಾನ ಅಂದರೆ ಬೀಜೋಪಚಾರ. ಅದು ನಾವು ಬೀಜಗಳನ್ನ ಬಿತ್ತನೆ ಮಾಡಬೇಕಾದ್ರೆ ಈ ಜೈವಿಕ ಗೊಬ್ಬರಗಳು ಸಾಮಾನ್ಯವಾಗಿ ಈ ಜೈವಿಕ ಗೊಬ್ಬರಗಳು ಪುಡಿ ರೂಪದಲ್ಲಿ ಸಿಗ್ತವೆ, ಅಂದರೆ ಟ್ಯಾಲ್ಕಮ್ ಪೌಡರ್ 1 kg ಪ್ಯಾಕೆಟ್ ಅಲ್ಲಿ ಸಿಗ್ತವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಲಿಕ್ವಿಡ್ ಅಂದ್ರೆ ದ್ರವ ರೂಪದಲ್ಲೂ ಸಹ ಸಿಗ್ತಾ ಇದಾವೆ. ಸೊ ಈ ದ್ರವರೂಪ ಅಥವಾ ಘನರೂಪದ ಒಂದು ಏನು ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರ ಮಾಡೋದು. ಬೀಜೋಪಚಾರ ಮಾಡಬೇಕಂದ್ರೆ ಏನಂದ್ರೆ ನಮ್ಮ 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜದಕ್ಕೆ 350-400 grams ಘನರೂಪದ ಅಥವಾ 1 kg ಬೀಜಕ್ಕೆ 5-10 ml ದ್ರವರೂಪದ ಜೈವಿಕ ಗೊಬ್ಬರಗಳನ್ನ ನಾವು ಲೇಪನ ಮಾಡಬೇಕಾಗತ್ತೆ. ಸೊ ಈ ಲೇಪನ ಮಾಡಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಒಂದು ದ್ರಾವಣವನ್ನ ಅಂದ್ರೆ ಅಂಟು ದ್ರಾವಣವನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಬೆಲ್ಲ ಅಥವಾ ಸಕ್ಕರೆ ಪಾಕ ಅಂತ ಅನ್ಕೊಳ್ತೀವಿ, ಅದನ್ನ ತಯಾರು ಮಾಡಿ ಮೊದಲು ಅದನ್ನ ಬೀಜಗಳಿಗೆ ಲೇಪನ ಮಾಡಿ ಆಮೇಲೆ 1 ಎಕರೆ ಅಥವಾ ಎಷ್ಟು ಬೀಜ ಬೇಕಾಗುತ್ತೆ ಆ ಬೀಜಕ್ಕೆ 350-450 grams ಘನರೂಪದ ಜೈವಿಕ ಗೊಬ್ಬರಗಳನ್ನ ಲೇಪನ ಮಾಡಿ ನೆರಳಿನಲ್ಲಿ ಸ್ವಲ್ಪ ಒಂದು 10-15 minutes ಒಣಗಲಿಕ್ಕೆ ಬಿಡು. ಅವಾಗ ಏನಾಗುತ್ತೆ ಅದು ಅಂಟ್ಕೊಂಡಿದೆ, ಆಮೇಲೆ ನಾವು ಅದನ್ನ ನೇರವಾಗಿ ಬಿತ್ತನೆ ಮಾಡಬಹುದು. ಇನ್ನು ದ್ರವರೂಪದ ಜೈವಿಕ ಗೊಬ್ಬರಗಳಂದ್ರೆ ದ್ರವರೂಪದ ಜೈವಿಕ ಗೊಬ್ಬರಗಳಲ್ಲಿ ಕೆಲವೊಂದು ಕಂಪನಿಗಳು ಕೊಡ್ತಕ್ಕಂಥ ದ್ರವರೂಪದ ಜೈವಿಕ ಗೊಬ್ಬರಗಳಲ್ಲಿ ಆಲ್ರೆಡಿ ಅದಕ್ಕೆ ಅಂಟು ದ್ರಾವಣವನ್ನು ಸೇರಿಸಿರ್ತಾರೆ, ಅದನ್ನು ನಾವು ಡೈರೆಕ್ಟ್ ಆಗಿ ನಮ್ಮ ಬೀಜಕ್ಕೆ ಲೇಪನ ಮಾಡಬಹುದು. ಇಲ್ಲ ಅದರಲ್ಲಿ ಇಲ್ಲ ಅಂದ್ರೆ ನಾವು ಸೇಮ್ ಅವಾಗಲೇ ಇಲ್ಲ ಅದೇ ರೀತಿ ಒಂದು ಅಂಟು ದ್ರಾವಣ ನಾವೇ ತಯಾರು ಮಾಡಿಕೊಂಡು ಅದನ್ನು ಲೇಪನ ಮಾಡಿ ಮತ್ತೆ ಈ ದ್ರವರೂಪದ ಜೈವಿಕ ಗೊಬ್ಬರನ ಅದಕ್ಕೆ ಮಿಶ್ರಣ ಮಾಡಿ ನಾವು ಬಿತ್ತನೆ ಮಾಡಬಹುದು. ಅದು ಮೊದಲನ ವಿಧಾನ. ಇನ್ನು ಎರಡನೇ ವಿಧಾನ ಅಂದ್ರೆ ಸಸಿ ಮಡಿಗಳಿಗೆ ಉಪಚಾರ ಮಾಡೋದು. ಅಂದ್ರೆ ನೀವು ನಾಟಿ ಮಾಡತಕ್ಕಂಥ ಬೆಳೆಗಳಿರ್ಬೋದು, ಭತ್ತ ಇರ್ಬೋದು, ಕೆಲವೊಬ್ರು ರಾಗಿನೂ ನಾಟಿ ಮಾಡ್ತಾರೆ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ತರಕಾರಿ ಬೆಳೆಗಳಿಗೆ ಏನು ನರ್ಸರಿಯಿಂದ ತರ್ತಕ್ಕಂಥ ಬೆಳೆಗಳಿಗೆ ನಾವು ಒಂದು ಈ ದ್ರವರೂಪದ ಅಥವಾ ಘನರೂಪದ ಒಂದು ಏನು ಜೈವಿಕ ಗೊಬ್ಬರ ಇರುತ್ತೆ 1 hectare ಅಥವಾ 1 acre ಎರಡರಿಂದ 5 kg ಘನರೂಪದ ಜೈವಿಕ ಗೊಬ್ಬರವನ್ನು ಒಂದು ಸ್ಲರಿ ರೂಪದಲ್ಲಿ ಮಾಡಿಕೊಂಡು ಒಂದು ಬಕೆಟ್ ಅಥವಾ ಒಂದು ಟ್ರೈನಲ್ಲಿ ಇಟ್ಕೊಂಡು ಆ ಗಿಡಗಳ ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದು 10-15 minutes ಅದರಲ್ಲಿ ಅದ್ದು ನೆನೆಯಲ್ಲಿಟ್ಟು ಅದನ್ನ ನಾಟಿ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಾಟಿ ಮಾಡೋದ್ರಿಂದ ಅವು ಎಲ್ಲ ಜಮೀನಿನ ಎಲ್ಲಾ ಭಾಗಕ್ಕೂ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ. ಇನ್ನ ಕೆಲವೊಂದು ಪೆರೆನಿಯಲ್ ಅಂದ್ರೆ ಬಹುವಾರ್ಷಿಕ ಬೆಳೆಗಳಂತ ಹೇಳ್ತೀವಲ್ಲ, ಈಗ ತೆಂಗು ಇರಬಹುದು ಅಥವಾ ಅಡಿಕೆ ಇರಬಹುದು ಅಥವಾ ಹಣ್ಣಿನ ಗಿಡಗಳಿರ್ಬೋದು, ಅವು ಆಲ್ರೆಡಿ ನಾವು ಪ್ಲಾಂಟಿಂಗ್ ಮಾಡಿರ್ತೀವಿ. ಅದನ್ನ ಅದಕ್ಕೆ ನಾವು ಈ ಜೈವಿಕ ಗೊಬ್ಬರಗಳನ್ನ ಉಪಚಾರ ಮಾಡಬೇಕಂದ್ರೆ 1 acre ಸಾಮಾನ್ಯವಾಗಿ ಮರಗಳ ಸಂಖ್ಯೆಗಳನ್ನ ನೋಡಿಕೊಂಡು 5-10 kg ಈ ಒಂದು ಜೈವಿಕ ಗೊಬ್ಬರವನ್ನ ಗೊಬ್ಬರ ಕಳಿತಂತ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಅವುಗಳ ಬೇರಿಗೆ ಕೊಡಬೇಕಾಗುತ್ತೆ, ಬುಡದ ಹತ್ರ ಹಾಕ್ಬೇಕಾಗ್ತಾ ಹೋಗುತ್ತೆ, ಇಲ್ಲ ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಕೊಡಬಹುದು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಈ ದ್ರವರೂಪದ ಜೈವಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ತಿದೆ. ಇವುಗಳನ್ನ ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ಡ್ರಿಪ್ ಇರಿಗೇಷನ್ ಮುಖಾಂತರನೂ ಸಹ ಈಗ ಅದನ್ನು ಕೊಡ್ತಾ ಬರ್ತಿದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ಒಂದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಈ ಜೈವಿಕ ಗೊಬ್ಬರಗಳ ಸಂಖ್ಯೆಯನ್ನ ಈ ಒಂದು ಬೇರಿನ ಸುತ್ತ ಇರತಕ್ಕಂಥ ಮಣ್ಣಿನಲ್ಲಿ ವೃದ್ಧಿಸುವುದು. ಸೊ ಈ ರೀತಿ ವೃದ್ಧಿ ಆದ್ರೆ ಏನಾಗುತ್ತೆ ನಮ್ಮ ಬೆಳೆಗಳಿಗೆ ಸಿಗ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಂದು ಎಲ್ಲರೂ ನೆನ್ಪಿಟ್ಕೊಳ್ಬೇಕಾದಂತ ಅಂಶ ಏನಪ್ಪ ಅಂದ್ರೆ ನಾವು ಬರೀ ಈ ಜೈವಿಕ ಗೊಬ್ಬರಗಳನ್ನ ಬಳಕೆಯಿಂದ ಮಾತ್ರ ನಮ್ಗೆ ನಮ್ಮ ಏನೋ ಒಂದು ಮ್ಯಾಜಿಕ್ ಮಾಡ್ತವೆ ಅಂತ ಸಾಧ್ಯ ಇಲ್ಲ. ಸೊ ಈ ಒಂದು ಜೈವಿಕ ಗೊಬ್ಬರಗಳ ಬೆಳವಣಿಗೆ ಆಗ್ಬೇಕಂದ್ರೆ ಅದಕ್ಕೆ ಅದಕ್ಕೂ ಸಹ ಆಹಾರ ಬೇಕಾಗುತ್ತೆ. ಸೊ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶವನ್ನ ನಾವು ಮಣ್ಣಿಗೆ ಸೇರಿಸ್ತಾ ಬರಬೇಕಾಗುತ್ತೆ. ಸೊ ಆಗಿದ್ದಾಗ ಅಷ್ಟೇ ಇವುಗಳ ಒಂದು ಪರಿಣಾಮ ಇನ್ನೂ ಜಾಸ್ತಿಯಾಗಿ ಕೆಲಸ ಮಾಡುತ್ತೆ. ಸೊ ಯಾಕೆಂದ್ರೆ ನಮ್ಮ ಜೀವಿಗಳಿಗೂ ಸಹ ಆಹಾರ ಬೇಕಾಗುತ್ತೆ, ಈ ಆಹಾರದ ಮೂಲ ಈ ಸಾವಯವ ಅಂಶಗಳು. ಸೊ ಈ ರೀತಿ ನೀವು ಜೈವಿಕ ಗೊಬ್ಬರಗಳನ್ನ ಉಪಚಾರ ಮಾಡಿ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಾವಯವ ಅಂಶವನ್ನು ಅಥವಾ ಸಾವಯವ ಗೊಬ್ಬರಗಳನ್ನ ಕೊಡ್ತಾ ಬಂದರೆ ಸೊ ಅದರ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ಹೀಗೆ ನಾವು ಬೇರೆ ಬೇರೆ ತರಹದ ಜೈವಿಕ ಗೊಬ್ಬರಗಳನ್ನ ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಜೈವಿಕ ಗೊಬ್ಬರಗಳನ್ನ ನಾವೇ ತಯಾರು ಮಾಡಬಹುದು? ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ಈ ಜೈವಿಕ ಗೊಬ್ಬರಗಳು ಸರ್ಕಾರಿ ಸಂಸ್ಥೆಗಳು, ಇಲಾಖೆಗಳು, ವಿಶ್ವವಿದ್ಯಾನಿಲಯಗಳು ಮತ್ತೆ ಎನ್ ಜಿ ಒ ಈ ತರ ಸುಮಾರು ಸಂಸ್ಥೆಗಳು ಅವರ ಒಂದು ಸಂಸ್ಥೆಗಳಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ತಯಾರು ಮಾಡಿ ತುಂಬಾ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಿದೆ. ಕೆಲ ಮತ್ತೆ ಸುಮಾರು ಯೋಜನೆಗಳಲ್ಲಿ, ಸರ್ಕಾರದ ಯೋಜನೆಗಳಲ್ಲಿ ಉಚಿತವಾಗಿಯೂ ಸಹ ಕೊಡ್ತಾ ಬರ್ತಿದ್ದಾರೆ. ಮತ್ತೆ ಈ ರೈತರ ಮಟ್ಟದಲ್ಲಿ ಹೇಳ್ಬೇಕಂದ್ರೆ ಕೆಲವೊಂದು ಜೀವಿಗಳನ್ನ ಅವರು ಅಲ್ಲಿ ವೃದ್ಧಿ ಮಾಡ್ಕೋಬಹುದು, ಆದರೆ ಪೂರ್ಣ ಪ್ರಮಾಣದಲ್ಲಿ ಅವರೇ ಅದನ್ನ ಬೆಳ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆಂದ್ರೆ ಅದಕ್ಕೆ ಬೇಕಾಗಿರತಕ್ಕಂತ ಸೌಲಭ್ಯ, ಅದಕ್ಕೆ ಬೇಕಾಗಿರತಕ್ಕಂತ ನಾಲೆಜ್, ಜ್ಞಾನ ಅವರಿಗೆ ಇರೋದಿಲ್ಲ. ರೈತರುಗಳಿಗೆ ತುಂಬಾ ಸ್ವಲ್ಪ ಫಾರ್ವರ್ಡ್ ರೈತರು ಅಂದ್ರೆ ತುಂಬಾ ಮುಂದುವರೆದ ರೈತರುಗಳು ನಾನು ನೋಡಿದ್ದೀನಿ ಈ ಸಕಲೇಶ್ಪುರ ಕಡೆ ಎಲ್ಲ ದೊಡ್ಡ ದೊಡ್ಡ ಪ್ಲಾಂಟರ್ಗಳೆಲ್ಲ ಅವರು ತಾವೇನೆ ಸಣ್ಣದಾಗಿ ಒಂದು ಪ್ರಯೋಗಾಲಯನ ಮಾಡಿಕೊಂಡು ಅಲ್ಲೇ ಮಾಡಿಕೊಂಡು ಅವರೇ ವೃದ್ಧಿ ಮಾಡಿಕೊಂಡು ಬೆಳೆಸ್ಕೊಳ್ತಾ ಬರ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಗೆ ಟ್ರೈಕೋಡರ್ಮ ಅಂತ ಏನು ಇದೆ ಅಲ್ಲ, ಅದನ್ನು ಅವರು ನಮ್ಮಿಂದ ತಗೊಂಡೋಗಿ ಅಲ್ಲಿ ಒಂದು ತುಂಬಾ ಚೆನ್ನಾಗಿ ಕಳೆತಿರ್ತಕ್ಕಂಥ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಅದನ್ನ ಅದರಲ್ಲಿ ವೃದ್ಧಿಗೊಳಿಸಿ ಅದನ್ನ ಅವರ ಒಂದು ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಅದನ್ನ ಅವ್ರ ಮಟ್ಟದಲ್ಲಿ ಮಾಡ್ಕೋಬಹುದು, ಆದರೆ ಪೂರ್ಣ ಪ್ರಮಾಣದಲ್ಲಿ ಅವರೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗಿನ ಒಂದು. ಅಂತಂದ್ರೆ ತಾವಾಗ್ಲೇ ಹೇಳಿದಾಗ ಅದಕ್ಕೆ ಪ್ರಯೋಗಾಲಯ ಬೇಕಾಗುತ್ತೆ, ಬೇರೆ ಬೇರೆ ತರಹದ ಸವಲತ್ತು ಬೇಕಾಗುತ್ತೆ, ಅದೆಲ್ಲವೂ ಕೂಡ ಎಲ್ಲರೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಅದನ್ನು ಸುಲಭವಾಗಿ ನಾವು ಬಳಕೆಯನ್ನು ಮಾಡಬಹುದು. ಹಾಗಿದ್ರೆ ನಮಗೆ ಬಹಳ ಸುಲಭವಾಗಿ ಎಲ್ಲೆಲ್ಲಿ ದೊರಕುತ್ತೆ ಎಲ್ಲ ಗೊಬ್ಬರಗಳು ಕೂಡ? ಸೊ ನಾನು ಅವಾಗಲೇ ಹೇಳಿದಾಗ ಈಗ ರೈತರಿಗೆ ಆರ್ಎಸ್ಕೆಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಟೈಮ್ನಲ್ಲಿ ಏನಾಗುತ್ತೆ, ಬಿತ್ತನೆ ಬೀಜನ ಒದಗಿಸಬೇಕಾದ್ರೆ ಅದ್ರ ಜೊತೆಗೇನೆ ಈ ಸುಮಾರು ರೀತಿಯ ಜೈವಿಕ ಗೊಬ್ಬರಗಳನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡ್ತಾ ಬರ್ತಿದ್ದಾವೆ. ಪ್ರತಿ ಬೀಜದ ಪ್ಯಾಕೆಟ್ ಜೊತೆಗೆ ಈ ಒಂದು ಜೈವಿಕ ಗೊಬ್ಬರಗಳನ್ನ ಕೊಡ್ತಾ ಇರ್ತಾರೆ. ಸೊ ಅದನ್ನು ತಗೋಬಹುದು. ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಈಗ ಪ್ರೈವೇಟ್ ಶಾಪ್ಗಳಲ್ಲಿ, ಅಂಗಡಿಗಳಲ್ಲೂ ಸಹ ಈ ಜೈವಿಕ ಗೊಬ್ಬರಗಳು ಸಿಗ್ತಾ ಇದಾವೆ. ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲೂ ಸಹ ಈ ಒಂದು ಜೈವಿಕ ಉತ್ಪಾದನಾ ಘಟಕಗಳು ಎಲ್ಲಾ ಕಾಲೇಜುಗಳಲ್ಲಿ ಮತ್ತೆ ಕೆವಿಕೆಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತೆ ನಮ್ಮ ICAR ಏನಿದೆ, ನಮ್ಮ ಭಾರತ ಕೃಷಿ ಅನುಸಂಧಾನ ಪರಿಷತ್ನ ಸಂಸ್ಥೆಗಳಲ್ಲೂ ಸಹ ಈ ಜೈವಿಕ ಗೊಬ್ಬರಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. ಈಗ ನಮ್ಮ ಒಂದು ಈ ಹಾಸನ ಜಿಲ್ಲೆಗೆ ಹೇಳೋದಾದ್ರೆ ನಮ್ಮ ಕೃಷಿ ಮಹಾವಿದ್ಯಾಲಯ ಕಾರ್ಯಕರಿನಲ್ಲಿ ನಮ್ಮದೇ ಒಂದು ಒಂದು ಉತ್ಪಾದನಾ ಘಟಕ ಇದೆ, ಜೈವಿಕ ಉತ್ಪಾದನಾ ಘಟಕ ಇದೆ. ಅದರಲ್ಲಿ ನಾವು ಈಗ ರೈಸೋಬಿಯಂ, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್, ಫಾಸ್ಫೇಟ್ ಸಾಲ್ಬಲೈಸಿಂಗ್, ಅದೇನೆಲ್ಲ ರಂಜಕ ಕರಗಿಸೋದು, ಟ್ರೈಕೋಡರ್ಮಾ, ಸೂಡೋಮೋನಾಸ್, ವರ್ಟಿಸಿಲಿಯಂ, ಸೊ ಇಷ್ಟು ರೀತಿಯ ಜೈವಿಕ ಗೊಬ್ಬರಗಳನ್ನ ನಾವು ಉತ್ಪಾದನೆ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಇದು ಕೆಜಿಗೆ 80 ರೂಪಾಯಿ, ನಮ್ಮಲ್ಲೇ ಅತಿ ಕಡಿಮೆ ಬೆಲೆ, ನಮ್ಮಲ್ಲೇ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದು ಜೈವಿಕ ಗೊಬ್ಬರಗಳು. ಈ ರೀತಿ ಯಾರಾದರೂ ಅಗತ್ಯ ಇದ್ದವರು ನಮ್ಮ ಕೇಂದ್ರಕ್ಕೆ ಬಂದು, ನಮ್ಮ ಕಾಲೇಜಿಗೆ ಬಂದು ಅಲ್ಲಿ ಪಡ್ಕೋಬಹುದು. ಅದನ್ನ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದ್ರೆ ಒಂದು ನಮಗೆ ಒಂದು ವಾರ ಮುಂಚೆ ನಮಗೆ ಅದನ್ನ ಹೇಳಿದ್ರೆ ನಾವು ರೆಡಿ ಮಾಡಿ ಕೊಡ್ತೇವೆ. ಕಡಿಮೆ ಪ್ರಮಾಣದಲ್ಲಿ 1-2 ಕೆಜಿ ಬೇಕಂದ್ರೆ ನೀವು ಯಾವಾಗ ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ಈ ಜೈವಿಕ ಗೊಬ್ಬರಗಳನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಇದು ತುಂಬಾ ಒಂದು ಪ್ರಮುಖವಾದ ಒಂದು ವಿಷಯ. ಇದರಲ್ಲಿ ಸಾಮಾನ್ಯವಾಗಿ ಇವು ನಾವು ಹೇಳಿದಾಗೆ ಜೈವಿಕ ಗೊಬ್ಬರಗಳು ಜೀವಿಗಳನ್ನ ಒಳಗೊಂಡಂತ ಒಂದು ಗೊಬ್ಬರಗಳಾಗಿರ್ತವೆ. ಸೊ ಇವುಗಳನ್ನ ಉಪಯೋಗಿಸ್ಕೋಬೇಕಾದ್ರೆ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಸೊ ಈ ಎಕ್ಸ್ಪೈರಿ ಡೇಟ್ ಅದನ್ನ ನೋಡಿಕೊಂಡು ನೀವು ಅದನ್ನು ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಎಕ್ಸ್ಪೈರಿ ಡೇಟ್ ಆಗೋಗಿದೆ ಅಂದ್ರೆ ಅದರಲ್ಲಿ ಜೀವಿಗಳೇ ಇರೋದಿಲ್ಲ, ಸತ್ತೋಗಿರ್ತವೆ. ಹಾಗಾಗಿ ಸಾಮಾನ್ಯವಾಗಿ ಈಗ ಘನರೂಪದಲ್ಲಿ ಸಿಗ್ತಕ್ಕಂಥ ಜೈವಿಕ ಗೊಬ್ಬರಗಳಿಗೆ ಎಕ್ಸ್ಪೈರಿ ಡೇಟ್ ಅಂದ್ರೆ 6 ತಿಂಗಳು ಇರುತ್ತೆ, ಅಂದ್ರೆ ತಯಾರಾದಂತ 6 ತಿಂಗಳ ನಂತರ ಇರುತ್ತೆ. ಸೊ ಅದು ಒಂದು ಪ್ರಮುಖವಾಗಿ. ಇನ್ನು ದ್ರವ ರೂಪದಾದ್ರೆ 1 ವರ್ಷದವರೆಗೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಮತ್ತೆ ಇನ್ನೊಂದು, ಇವು ಕೆಲವೊಂದು ನಿರ್ದಿಷ್ಟವಾದ ಬೆಳೆಗಳಿಗೆ ಮಾತ್ರ ಇದನ್ನ ನಾವು ರೆಕಮೆಂಡ್ ಮಾಡಿರ್ತೀವಿ. ಅದನ್ನ ಸೊ ಹಾಗಾಗಿ ಆ ಪ್ಯಾಕೆಟ್ ಮೇಲೆ ಇರುತ್ತೆ ಇದನ್ನ ಯಾವ ಬೆಳೆಗಳಿಗೆ ಉಪಯೋಗಿಸ್ಬೇಕು. ನಾನು ಅವಾಗಲೇ ಹೇಳಿದೆ ರೈಸೋಬಿಯಂ ಅಂತ ಹೇಳಿದ್ನಲ್ಲ, ಈ ರೈಸೋಬಿಯಂ ನಮ್ಮ ದ್ವಿದಳ ಧಾನ್ಯಗಳಿಗಷ್ಟೇ ಸೀಮಿತ. ಅದು ಅದನ್ನ ಬೇರೆ ಬೆಳೆಗಳಿಗೆ ಉಪಯೋಗಿಸಿದ್ರೆ ಯಾವುದೇ ಪರಿಣಾಮ ಇರೋದಿಲ್ಲ. ಯಾಕೆಂದ್ರೆ ಅದು ಬೇರೆ ಗಂಟುಗಳು ಮಾಡೋದು ದ್ವಿದಳ ಧಾನ್ಯದಲ್ಲಿ. ಹಾಗಾಗಿ ಸೊ ಆ ಒಂದು ಜೈವಿಕ ಗೊಬ್ಬರಗಳನ್ನ ಯಾವ ಬೆಳೆಗಳಿಗೆ ಶಿಫಾರಸು ಮಾಡಿರ್ತಾರೋ ಆ ಬೆಳೆಗಳಿಗೆ ಅಷ್ಟೇ ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಮತ್ತೆ ಈ ಜೈವಿಕ ಗೊಬ್ಬರಗಳನ್ನ ಡೈರೆಕ್ಟ್ ಅಂದ್ರೆ ನೇರವಾದ ಬಿಸಿಲಿಗೆ ಒಡ್ಡೋದಿಲ್ಲ. ಇಡಬಾರ್ದು. ಮತ್ತೆ ರಾಸಾಯನಿಕಗಳ ಜೊತೆ ಮಿಶ್ರಣ ಮಾಡಬಾರ್ದು. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಬೀಜೋಪಚಾರ ಮಾಡ್ಬೇಕಾದ್ರೆ ನಾವ್ ಹೇಳ್ತೀವಿ ಯಾವ್ದೋ ಒಂದು ರೋಗನ ಹತೋಟಿ ಮಾಡ್ಬೇಕಾದ್ರೆ ಒಂದು ಯಾವ್ದೋ ಒಂದು ರಾಸಾಯನಿಕನ ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ. ಆ ರಾಸಾಯನಿಕ ಜೊತೆ ಈ ಜೈವಿಕ ಗೊಬ್ಬರಗಳನ್ನ ಯಾವುದೇ ಕಾರಣಕ್ಕೂ ಬೀಜೋಪಚಾರ ಮಾಡಬಾರ್ದು. ಮತ್ತೆ ಈ ಸ್ಪ್ರೇ ಮಾಡ್ಬೇಕಾದ್ರೆ ನೀವು ಯಾವ್ದಾದ್ರು ಸಿಂಪಡಣೆ ಮಾಡ್ಬೇಕಾದ್ರೆ ಕೆಮಿಕಲ್ಸ್ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ಬೇಕಾದ್ರೂ ಈ ಒಂದು ಜೈವಿಕ ಗೊಬ್ಬರಗಳನ್ನ ಹಾಕಬಾರ್ದು. ಅದಕ್ಕೆ ಸ್ವಲ್ಪ ದಿನ ನಾವು ಒಂದು ಗ್ಯಾಪ್ ಇಟ್ಕೋಬೇಕಾಗುತ್ತೆ. ಸೊ ಮತ್ತೆ ಇನ್ನೊಂದೇನಂದ್ರೆ ಈ ಜೈವಿಕ ಗೊಬ್ಬರಗಳ ಒಂದು ಕ್ವಾಲಿಟಿ ಏನಿದೆ ಅದನ್ನ ನಾವು ಮಾನದಂಡ ಇಟ್ಕೊಂಡಿರ್ತೀವಿ. ಅದರಲ್ಲಿ ಇಷ್ಟು ನಿಗದಿತ ಪ್ರಮಾಣದ ಸಂಖ್ಯೆ ಇರಬೇಕಂತ ಹೇಳ್ತೀವಿ. ಸಾಮಾನ್ಯವಾಗಿ 1 ಗ್ರಾಮ್ ಜೈವಿಕ ಗೊಬ್ಬರದಲ್ಲಿ ಸುಮಾರು 10 ಮಿಲಿಯನ್ ಜೀವ ಕೋಶಗಳು ಇರಬೇಕಾಗುತ್ತೆ. ಸೊ ಅದಕ್ಕಿಂತ ಕಡಿಮೆ ಆದಾಗ ಏನಾಗುತ್ತೆ, ಆ ಒಂದು ಜೈವಿಕ ಗೊಬ್ಬರದ ಪರಿಣಾಮ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗೆ, ಬಟ್ ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದನ್ನ ಯಾವ ರೀತಿ ಅನ್ಕೋಬೇಕಂದ್ರೆ, ನಾವು ತಯಾರಾದ ದಿನ ನೋಡ್ಕೊಂಡು ತುಂಬಾ ಜಾಸ್ತಿ ಆದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಅದರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಯಾರಾಗಿ ತಕ್ಷಣ ಅದನ್ನ ಉಪಯೋಗಿಸಿದ್ರೆ ಒಳ್ಳೇದು. ತುಂಬಾ ಈಗ 2 ತಿಂಗಳು 3 ತಿಂಗಳು 4 ತಿಂಗಳು ಆತರ ಆಗಿದ್ರೆ ಆದಷ್ಟು ಅದನ್ನ ಬಳಕೆನ ಕಡಿಮೆ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಈ ಒಂದು ಜೈವಿಕ ಗೊಬ್ಬರಗಳನ್ನ ಬಳಸಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳು. ನಾನು ಆವಾಗ್ಲೇ ಹೇಳ್ದಂಗೆ, ಮತ್ತೆ ಸಾವಯವ ಅಂಶ ಅದು ತುಂಬಾ ಒಂದು ಏನಂತ ಹೇಳ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂತ ನಮ್ಮ ಜೀವಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಒಂದು ಪೋಷಕಾಂಶಗಳಿರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಇರ್ಬೋದು, ಅದನ್ನು ಒದಗಿಸ್ತಾ ಇರೋದ್ರಿಂದ ಈ ಒಂದು ಮಣ್ಣಿನಲ್ಲಿ ಆ ಒಂದು ಸಾವಯವ ಅಂಶನ ನಾವು ಕಾಪಾಡ್ಕೊಂಡು ಬರಲೇಬೇಕಾಗುತ್ತೆ. ಸೊ ಅದು ಇದ್ದಾಗ ಅಷ್ಟೇ ಈ ಒಂದು ಜೈವಿಕ ಗೊಬ್ಬರಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತದೆ. ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡುವ ಮೂಲಕ ಏನು ಇವತ್ತು ರಾಸಾಯನಿಕಗಳನ್ನ ಬಳಕೆ ಮಾಡಿದ್ರಿಂದಾಗಿ ಸಾಕಷ್ಟು ಹಾನಿಯಾಗಿದೆಯೋ ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆಯಾ? ಹೌದು, ಖಂಡಿತವಾಗಿ. ಈಗ ಏನಾಗಿದೆ ಅಂದ್ರೆ, ನಾವು ನಮ್ಮ ರಾಸಾಯನಿಕಗಳ ಬಳಕೆಯಿಂದ ಈ ಒಂದು ಭೂಮಿ ಮೇಲಾಗಿರ್ತಕ್ಕಂಥ ಪರಿಣಾಮಗಳೇನಿದೆ ಅದನ್ನ ಈ ಜೈವಿಕ ಗೊಬ್ಬರಗಳು ಮತ್ತೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಾವು ವಾಪಸ್ ನಮ್ಮ ಹಳೆಯ ಪರಿಸ್ಥಿತಿಗೆ ಹೋಗ್ಬೋದು. ಏನಾಗುತ್ತೆ, ನಮ್ಮ ಈ ಜೈವಿಕ ಗೊಬ್ಬರಗಳ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆದಂಗೆ ಮಣ್ಣಿನ ರಚನೆ ಉತ್ಕೃಷ್ಟ ಆಗ್ತಾ ಹೋಗುತ್ತೆ. ಅದರ ರಾಸಾಯನಿಕ ಪ್ರಾಪರ್ಟೀಸ್ ಏನ್ ಹೇಳ್ತೀವಿ ಅವು ಸಹ, ಈಗ ನಿಮ್ಗೆ ರಸಸಾರ ಇರ್ಬೋದು, ಆ ಮಣ್ಣಿನ ರಚನೆ ಇರ್ಬೋದು, ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಹೇಳ್ತೀವಿ, ಸಿ ಸಿ ಅಂತ ಹೇಳ್ತೀವಿ. ಸೊ ಅದು ಮತ್ತೆ ಬಫರಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ನಮ್ಮ ಮಣ್ಣಿನಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಮ್ಯಾಟರ್ ಸಾವಯವ ಅಂಶ ಜಾಸ್ತಿ ಆದಂಗಾದಂಗೆಲ್ಲ ಈ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಅವಾಗ ಮಣ್ಣಿನ ಫಲವತ್ತತೆನೂ ಸಹ ವೃದ್ಧಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ನಮ್ಮ ರಾಸಾಯನಿಕಗಳಿಂದ ಆಗಿರ್ತಕ್ಕಂಥ ಪರಿಣಾಮವನ್ನು ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಈಗ ಸಾವಯವ ಕೃಷಿಯಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳ ಬಳಕೆ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಸಾವಯವ ಕೃಷಿಯಲ್ಲಿ ನಾವು ಯಾವುದೇ ರೀತಿಯಂತ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಬಳಕೆ ಮಾಡೋಗಿಲ್ಲ. ಸೊ ಅಂತ ಸಮಯದಲ್ಲಿ ಈ ಒಂದು ಜೈವಿಕ ಗೊಬ್ಬರಗಳು ಇದನ್ನ ಪರ್ಯಾಯವಾಗಿ ನಾವು ಅದನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಸೊ ಮಣ್ಣಿನ ಆರೋಗ್ಯ, ನಮ್ಮ ಆರೋಗ್ಯ ಮತ್ತೆ ಪರಿಸರದ ಆರೋಗ್ಯ ಎಲ್ಲಾನೂ ನಾವು ಕಾಪಾಡ್ಕೋಬಹುದು ಅಂತ ಹೇಳ್ತೀವಿ. ಈ ಜೈವಿಕ ಗೊಬ್ಬರಗಳು ಬಳಕೆಗೆ ಬಂದ ಮೇಲೆ ಅದನ್ನ ಉತ್ಪಾದನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಸಾಕಷ್ಟು ಕಂಪನಿಗಳು ಕೂಡ ಇದ್ದಾವೆ, ದುಬಾರಿ ಬೆಲೆಗೆ ಮಾರಾಟವನ್ನ ಮಾಡುವಂತದ್ದು ಕೂಡ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇಂತಹ ಗೊಬ್ಬರಗಳನ್ನ ಕೊಳ್ಳುವಾಗ ನಮ್ಮ ಕೃಷಿಕರು ಎಷ್ಟು ಜಾಗೃತರಾಗಿರ್ಬೇಕು? ಈಗ ನಾನು ಒಂದು ನಿಮಗೆ ಹೇಳೋದಕ್ಕೆ ಇಷ್ಟಪಡೋದೇನೆಂದ್ರೆ, ಈ ಜೈವಿಕ ಗೊಬ್ಬರಗಳು ಇಷ್ಟೆಲ್ಲಾ ಬೆಳವಣಿಗೆ ಆಗಿ ಅಭಿವೃದ್ಧಿ ಆದರೂ ಸಹ ಇನ್ನೂ ನಮ್ಮ ಸಾಕಷ್ಟು ಪ್ರಮಾಣದಲ್ಲಿ ನಾವು ಅಂದ್ಕೊಂಡಿದ್ದಂತ ಪ್ರಮಾಣದಲ್ಲಿ ಈ ಒಂದು ಬಳಕೆ ಇನ್ನೂ ಆಗಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅದರ ಗುಣಮಟ್ಟ. ಈ ನಮ್ಮ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಜೈವಿಕ ಗೊಬ್ಬರಗಳ ಗುಣಮಟ್ಟ ಏನಿದೆ, ಈ ಗುಣಮಟ್ಟದ ಯಾವಾಗ ರೈತರು ಅದರಲ್ಲಿ ಒಂದು ನಂಬಿಕೆ ಕಳ್ಕೊಳ್ತಾರೋ, ಯಾಕೆಂದ್ರೆ ಒಂದು ಕಳಪೆ ಗುಣಮಟ್ಟದ ಒಂದು ಉತ್ಪನ್ನನ ತಗೊಂಡೋಗಿ ಅವ್ರ ಬೆಳೆಗಳಿಗೆ ಉಪಯೋಗಿಸಿದಾಗ ಅದರಿಂದ ಯಾವುದೇ ರೀತಿ ಪರಿಣಾಮ ಆಗೋಲ್ಲ ಅಂತ ಗೊತ್ತಾದ್ರೆ ಏನಾಗುತ್ತೆ, ಅದು ಯಾವುದೇ ಕಂಪನಿ ಆದ್ರೆ ಯಾವುದೇ ಬ್ರ್ಯಾಂಡ್ ಆದ್ರೂ ಏನಾಗುತ್ತೆ, ರೈತರುಗಳಿಗೆ ಒಂದು ಮನಸ್ಸಿಗೆ ಬಂದ್ಬಿಡುತ್ತೆ. ಸೊ ಇದರಿಂದ ಏನು ಕೆಲಸ ಆಗಲ್ಲ, ನಾವು ಕಲ್ತೀವಿ ಅಂತ ಅನ್ಬಿಡುತ್ತೆ. ಸೊ ನನಗನ್ಸ್ದಂಗೆ ಈ ಇದೇ ಒಂದು ಕಾರಣ ಅನ್ಸುತ್ತೆ ನಮ್ಮ ಈ ಜೈವಿಕ ಗೊಬ್ಬರಗಳ ಒಂದು ಬಳಕೆ ಕಡಿಮೆ ಆಗೋದಕ್ಕೆ. ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದ್ರೆ, ತುಂಬಾ ಈ ಸಾವಯವ ಕೃಷಿ ಮುನ್ನೆಲೆಗೆ ಬಂತು, ಅದನ್ನ ಉಪಯೋಗಿಸ್ತಕ್ಕಂಥ ಜನಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಅವಾಗ ಏನಾಗುತ್ತೆ, ಎಲ್ಲೂ ಸಿಗಲಿಲ್ಲ ಜನಗಳಿಗೆ. ಅವಾಗ ಅದನ್ನು ಉಪಯೋಗಿಸ್ಕೊಂಡು ಆ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ಸುಮಾರು ಜನ ಕಳಂಬೆ ಗುಣಮಟ್ಟದ ಒಂದು ಈ ಜೈವಿಕ ಗೊಬ್ಬರಗಳನ್ನ ಮಾರ್ಕೆಟಿಗೆ ತಂದು ಇದನ್ನ ಮಾಡೋದು ಅದೊಂದೇ ಅಲ್ಲ, ಜೈವಿಕ ಗೊಬ್ಬರಗಳು ಒಂದೇ ಅಲ್ಲ, ಈ ನಾವೇನೇನು ಈಗ ಸಾವಯವ ಅಗ್ರಿಕಲ್ಚರ್ಗೆ ಅಥವಾ ಕೃಷಿಗೆ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಪರಿಗಳು ಯಾವುದೇ ಇರಲಿ, ಅದಕ್ಕೆ ಈಗ ಯಾವುದೇ ರೀತಿಯ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಕ್ಕಂಥ ಯಾವುದೇ ಒಂದು ಸಂಸ್ಥೆ ಇಲ್ಲ. ನಮ್ಮ ಜೈವಿಕ ಗೊಬ್ಬರಗಳಿಗಿದೆ, ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕೃಷಿ ಇಲಾಖೆಯವರು ಮತ್ತೆ ಬೇರೆ ಬೇರೆ ಇಲಾಖೆಯವರು ಅದಕ್ಕೊಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ಅಂತಾನೆ ಕೆಲವೊಂದು ಸಂಸ್ಥೆನ ಮಾಡಿದ್ದಾರೆ. ಈಗ ನಿಮ್ಮ ಇದರಲ್ಲೇ ಕೃಷಿ ಇಲಾಖೆನಲ್ಲಿ ವಿಚಕ್ಷಣ ದಳ ಏನಿದೆಲ್ಲ, ಸೊ ಅವರು ಹೋಗಿ ಅದನ್ನ ರೈಡ್ ಮಾಡಿ ಟೆಸ್ಟ್ ಮಾಡ್ತಕ್ಕಂತ ಒಂದು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲಾ ರೀತಿಯ ಪರಿಕರಗಳಿಗೂ ಸಹ ಅದೊಂದು ಅಳವಡಿಸಿದ್ರೆ ಒಂದು ಒಂದು ಮಿನಿಮಮ್ ಒಂದು ಗುಣಮಟ್ಟವನ್ನ ಖಾತ್ರಿಪಡಿಸ್ಕೊಂಡ್ರೆ ಏನಾಗುತ್ತೆ, ಅದರಿಂದ ರೈತರಿಗೂ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಅದೇ ರೀತಿ ಅದನ್ನ ಗುಣಮಟ್ಟವನ್ನ ಖಾತ್ರಿ ಮಾಡಿಕೊಳ್ತಕ್ಕಂಥ ಪ್ರೊಡ್ಯೂಸರ್ಸ್ ಯಾರಿರ್ತಾರ ಅವ್ರಿಗೂ ಸಹ ಅದರಿಂದ ಒಂದು ಅನುಕೂಲ ಆಗುತ್ತೆ. ಈ ಒಟ್ಟಾರೆಯಾಗಿ ಏನಾಗುತ್ತೆ ಅಂದರೆ ಈ ಸಾವಯವ ಕೃಷಿ ಅನ್ನೋದು ಅಥವಾ ಸಾವಯವ ಅಂಶ ನಮ್ಮ ಮಣ್ಣಿನಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ, ಪರಿಸರಕ್ಕೆ ಮತ್ತು ಕೃಷಿಗೆ ಆರೋಗ್ಯ ಕಾಪಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಗೊಬ್ಬರಗಳ ಗುಣಮಟ್ಟ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಖಾತ್ರಿ ಮಾಡ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಅದರಲ್ಲೂ ನಮ್ಮ ಇಲಾಖೆಯವರು ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಭಯ ಇರುತ್ತೆ ಯಾರೇ ಇವ್ರಿಗೆ ಇವ್ರು ಬರ್ತಾರೆ ಇದನ್ನ ನಾವು ಅದಕ್ಕೆ ಸರಿಯಾದ ರೀತಿಯ ಗುಣಮಟ್ಟವನ್ನ ಕಾಯ್ದಿಟ್ಕೋಬೇಕು ಅಂತ ಒಂದು ಎಲ್ಲರಿಗೂ ಒಂದು ಮನದಟ್ಟು ಆದ್ರೆ ಸೊ ಅದರಿಂದ ತುಂಬಾ ಉಪಯೋಗ ಆಗುತ್ತೆ. ಜೈವಿಕ ಗೊಬ್ಬರಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ರೈತರಿಗೆ ಹೇಳೋದಿಷ್ಟೇ, ಈ ಮಣ್ಣಿನಲ್ಲಿ ಮಿಲಿಯನ್ ಗಟ್ಟಲೆ ಸೂಕ್ಷ್ಮ ಜೀವಿಗಳು, ರೈತರು ಯಾವ ರೀತಿ ದುಡಿತಾರೋ ಅದೇ ರೀತಿ ಇವು ಅಗಲಿರು ಎನ್ನದೇ ದುಡಿತಾ ಇದೆ ನಮ್ಮ ಬೆಳೆಗಳಿಗೆ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಜೀವಿಗಳ ಸಂಖ್ಯೆ ಹೆಚ್ಚಾದಷ್ಟು ನಮ್ಮ ಮಣ್ಣಿನ ಗುಣಮಟ್ಟ, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರೈತರಿಗೆ ಹೇಳೋದಿಂದೆ, ಮಣ್ಣಿನ ಆರೋಗ್ಯನ ಕಾಪಾಡ್ಕೊಳ್ಳಿ, ಯಥೇಚ್ಛಾಗಿ ಸಾವಯವ ಅಂಶಗಳನ್ನ ಬಳಸಿ, ಮತ್ತೆ ಈ ಜೈವಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಮಣ್ಣಿನ ಆರೋಗ್ಯನ ಮತ್ತೆ ತಮ್ಮ ಆರೋಗ್ಯನ ಸಹ ನೀವು ಕಾಪಾಡ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಈ ಜೈವಿಕ ಗೊಬ್ಬರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ಕಾರ್ಯಕೆರೆ ಬಳಿ ಇರತಕ್ಕಂತ ಕೃಷಿ ಮಹಾವಿದ್ಯಾಲಯದಲ್ಲಿ ಯಾವಾಗ ಬೇಕಾದರೂ ನಮ್ಮನ್ನ ಸಂಪರ್ಕ ಮಾಡಬಹುದು. ಬೇಕಾದ್ರೆ ನನ್ನ ನಂಬರ್ನ ತಗೊಳ್ಳಿ, 9886470157. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 9886470157. ಒಳ್ಳೆದು ಡಾಕ್ಟರ್ ಎಚ್ ಸಿ ಗಿರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಮತ್ತು ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೈವಿಕ ಗೊಬ್ಬರಗಳ ಮಹತ್ವ ಹಾಗೂ ಬಳಕೆ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಯಾಂತ್ರೀಕೃತ ಭತ್ತದ ಬೇಸಾಯ, ಶ್ರೀ ಪದ್ಧತಿ ಹಾಗೂ ಅರೆ ನೀರಾವರಿ ಭತ್ತದ ಸಾಗುವಳಿ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಟಿ ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹಸಿರು ಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್. ಅನ್ನವಿಡೋ ದೇವರಿಗೆ. ನೆರವು ಗೋರ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ

ಜಗದ ಪ್ರೇಮಿಗಳಿಗೆ ಸಂದೇಶವು ನಿಮ್ಮ ಹಾಡು ಕೇಳಿ ಕೇಳಿ ಆಡುವ ಬಯಕೆ ನನ್ನ ಮನವ ಪುಲುಕುತ್ತಿದೆ ಕೇಳಿಯೇತಕೆ ಮನಸ್ಸು ಮನಸ್ಸು ಕಲೆತಾಗ ಅನುರಾಗ ಹೃದಯವನ್ನು ಕೆಣಕುವುದು ಹೇಳು ಏತಕೆ ಅದೇ ಪ್ರೇಮ ಸಂಬಂಧವು ಜಗದ ನಿಯಮವು ನಿನ್ನ ಕಣ್ಣ ನೋಡಿ ನೋಡಿ ಹಾಡುವ ಬಯಕೆ ನನ್ನ ಮನದಿ ಮೂಡುತ್ತಿದೆ ಹೇಳು ಏತಕೆ ನಿಮ್ಮ ಹಾಡು ಕೇಳಿ ಕೇಳಿ ಆಡುವ ಬಯಕೆ ನನ್ನ ಮನವ ಕುಲುಕುತ್ತಿದೆ ಹೇಳು ಏತಕೆ ಸಂತೋಷದ ಸಂಭ್ರಮದ ಸಮಯವು ತಂದ